ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಜನ್ ಜನ್ ಕಾ ರಖೆ ಧ್ಯಾನ್ ಟಿಬಿ ಮುಕ್ತ ಭಾರತ್ ಅಭಿಯಾನ್. ಜನ್ ಜನ್ ಕಾ ರಖೆ ಧ್ಯಾನ್ ಟಿಬಿ ಮುಕ್ತ ಭಾರತ್ ಅಭಿಯಾನ್. ನಿಕ್ಷಯ ಮಿತ್ರ ತೋ ಹಮ್ ಸಬ್ಕಾ ಸಾಥ್ ನಿಭಾತೆ ಟಿಬಿ ರೋಗಿ ವ ಪರಿಜನ್ ಕೋ ಪೋಷಣ್ ಜಾಂಚ್ ಇಲಾಜ್ ಔರ್ ಆಜೀವಿಕಾ ಸಂಬಂಧಿ ಸಹಾಯತಾ ಪಹುಂಚಾತೆ. ಜಬ್ ಮಿಲ್ ಜಾಯೇಗಾ ಸಬ್ಕೋ ಅಪ್ನಾ ನಿಕ್ಷಯ ಮಿತ್ರ ತಯಾರ್, ತಬ್ ಪಕ್ಕಿ ಹೋ ಜಾಯೇಗಿ ಹಮಾರಿ ಜೀತ್ ಔರ್ ಟಿಬಿ ಕಿ ಹಾಲ್. ನಿಕ್ಷಯ ಮಿತ್ರ इस अभियान ने एक बड़े चैलेंज से निपटने में टीबी के मरीजों की बहुत मदद की है. आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं. जन-जन का रखे ध्यान टीबी मुक्त भारत अभियान. अधिक जानकारी के लिए नजदीकी आयुष्मान आरोग्य मंदिर जाएं. स्वास्थ्य एवं परिवार कल्याण मंत्रालय द्वारा जनहित में जारी. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 or 15 ಡೇಸ್ ನಂತರ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆರೋಗ್ಯ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆರೋಗ್ಯ ಕಾರ್ಡ್ನಲ್ಲಿ ಫಲಾನುಭವಿಗಳ ಸಂಪೂರ್ಣ ವಿವರ ಇರುತ್ತದೆ. ಆಯುಷ್ಮಾನ್ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 lakh ಉಚಿತ, ಎಪಿಎಲ್ನವರಿಗೆ 1.5 lakh ಸಹ ಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1-4555 ಅಥವಾ 1-800-4258-330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ತಜ್ಞವಾಣಿ. ಆಕಾಶವಾಣಿ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಅರಿಶಿಣದಲ್ಲಿ ಆಧುನಿಕ ಉತ್ಪಾದನಾ ತಾಂತ್ರಿಕತೆಗಳು, ಈ ಕುರಿತು ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಪಟ್ಟಿ, ಸಾಂಬಾರು, ಔಷಧಿ ಮತ್ತು ಸುಗಂಧಿತ ಬೆಳೆಗಳ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ವಿಜಯ್ ಕುಮಾರ್ ನಾರಾಯಣಪುರ್ ಅವರಿಂದ ಮಾಹಿತಿ. ಲಾಭದಾಯಕ ವಾಣಿಜ್ಯ ಬೆಳೆ ಅರಿಶಿಣ. ವಾಣಿಜ್ಯ ಬೆಳೆ ಹೌದು, ಲಾಭದಾಯಕ ಬೆಳೆ ಹೌದು. ಬೇರೆ ಬೆಳೆಗಳಿಗೆ ಹೋಲಿಸಿದ್ರೆ ಇದು ಲಾಭದಾಯಕ. ಇದನ್ನ ಕೇವಲ ಅರಿಶಿಣ ಸಾಂಬಾರ್ ಪದಾರ್ಥ ಆಗಿ ಉಪಯೋಗಿಸುವುದಿಲ್ಲ, ಅದರ ಜೊತೆಗೆ ಸಾಕಷ್ಟು ವಿವಿಧ ಉಪಯೋಗಗಳು ಇದೆ ಇದರಲ್ಲಿ. ಔಷಧಿ ಒಳಗ್ರಿ, ಸೌಂದರ್ಯವರ್ಧಕ, ಈ ತರ ಬಹಳಷ್ಟು ಪದಾರ್ಥಗಳನ್ನ ನೀವು ನೋಡಿರ್ತೀರಿ. ಅದಕ್ಕಾಗಿ ಇದಕ್ಕೆ ಹೆಚ್ಚಿಗೆ ಬೇಡಿಕೆ ಇದೆ. ಕೇವಲ ಸಾಂಬಾರ್ ಪದಾರ್ಥ ಆಗಿ ಉಪಯೋಗಿಸ್ತಿದ್ರೆ ಇಷ್ಟೊಂದು ಬೇಡಿಕೆ ಇರ್ತಿರ್ಲಿಲ್ಲ. ಅದರ ಜೊತೆಗೆ ಸಾಕಷ್ಟು ಔಷಧಿ ಗುಣಧರ್ಮ ಇದರಲ್ಲಿದೆ. ಪ್ರಮುಖವಾಗಿ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಅರಿಶಿಣದಲ್ಲಿದೆ. ಅದಕ್ಕಾಗಿ ಇದಕ್ಕೆ ಹೆಚ್ಚಿಗೆ ಬೇಡಿಕೆ ಇದೆ. ಒಂದು ಉದಾಹರಣೆ ಹೇಳಬೇಕಂದ್ರೆ, ಹಾಲಿನೊಳಗೆ ಒಂದು ಚಿಟಿಕೆ ಅರಿಶಿಣ ಪುಡಿ ಹಾಕೊಂಡು ಕುಡಿದ್ರೆ ಅಂದ್ರೆ ಅದಕ್ಕೆ ಗೋಲ್ಡನ್ ಮಿಲ್ಕ್ ಅಂತಾರೆ. ಗೋಲ್ಡನ್ ಮಿಲ್ಕ್ ನಮ್ಮಲ್ಲಿ ಹೆಂಗ್ KMF ಅದಲ್ಲ, ಅದೇ ತರ ಕೇರಳದಲ್ಲಿ ಒಂದು KMF ಫೆಡರೇಷನ್ ಇದೆ. ಅವರು ಅರಿಶಿಣ ಭರಿತ ಹಾಲನ್ನೇ ಕೊಡ್ತಾರೆ. ಈಗ ಹೆಂಗ್ ನಮ್ಮಲ್ಲಿ ವೆನಿಲಾ ಫ್ಲೇವರ್ಡ್, ಬೇರೆ ಬೇರೆ ಫ್ಲೇವರ್ಡ್ ಮಿಲ್ಕ್ ಸಿಗ್ತಾವಲ್ಲ ನಂದಿನಿದು, ಅದೇ ತರ ಅರಿಶಿಣ ಫ್ಲೇವರ್ಡ್ ಮಿಲ್ಕ್ ಇದೆ. ಇಂಗ್ಲೆಂಡ್ ಒಳಗೆ ಒಂದು ಸಣ್ಣದು ಕಪ್ ಒಳಗೆ ಅರ್ಧ ಚಮಚೆ ಅರಿಶಿಣ ಹಾಕಿ ಕೊಟ್ರೆ ಅಂದ್ರೆ ಅದಕ್ಕೆ 500 rupees ಇದೆ. ಹಂಗ ಅರಿಶಿಣಕ್ಕೆ ಒಂದು ಹೆಚ್ಚಿನ ಮಹತ್ವ ಇದೆ, ಆರೋಗ್ಯಕ್ಕೆ ಅತಿ ಪ್ರಮುಖ ಇದೆ. ಅದಕ್ಕಾಗಿ ಅಡಿಗೆಯೊಳಗೆ ಯಾಕೆ ಹಾಕ್ತಾ ಅರಿಶಿಣ, ಕಲರ್ ಬರಲಿ ಒಂದು. ಆಮೇಲೆ ಔಷಧಿ ಪ್ರಾಪರ್ಟಿ ಅದ್ರೊಳಗೆ ಏನದ ಅಂತಂದ್ರೆ ಆಂಟಿಬಯೋಟಿಕ್ ಅದು. ಆಮೇಲೆ ಆಂಟಿ ಮೈಕ್ರೋಬಿಯಲ್ ಅಂದ್ರೆ ಯಾವುದೇ ಸೂಕ್ಷ್ಮಾಣುಜೀವಿಗಳು, ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳು ಬೆಳಿಲಾರದಂಗ ನೋಡ್ಕೋತದ. ಸೂಕ್ಷ್ಮಾಣುಜೀವಿಗಳು ಬೇಕು ಶರೀರಕ್ಕೆ, ನಮ್ದೆಲ್ಲ ಡೈಜೆಷನ್ ಎಲ್ಲ ಆಗ್ಬೇಕಂದ್ರೆ ಗುಡ್ ಮೈಕ್ರೋ ಆರ್ಗಾನಿಸಮ್ಸ್ ಬೇಕು. ಅದಕ್ಕೆ ಯಾವುದೇ ಹಾರ್ಮ್ ಮಾಡೋದಿಲ್ಲ ಅದು. ಯಾವುದು ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳು ಇರ್ತಾವ, ಅದನ್ನ ಕೊಲ್ತದೆ ಇದು. ಇದೆಲ್ಲ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ, ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಅಂತ ಇರ್ತದೆ, ಅದೆಲ್ಲ ಸ್ಟಡಿ ಆಗಿ ಪ್ರೂವನ್ ಇದೆ ಅದು. ಅದಕ್ಕಾಗಿ ಅರಿಶಿನವನ್ನ ನಾವು ದಿನನಿತ್ಯದಲ್ಲಿ ಬಳಕೆ ಮಾಡಲೇಬೇಕು. ನಿಗದಿತ ಪ್ರಮಾಣದಲ್ಲಿ ಯಾವುದೇ ಆದರೂ ಕೂಡ ಸ್ವಲ್ಪ ಪ್ರಮಾಣದೊಳಗೆ ಏನ್ ತಗೋತೇವೋ ಅದು ಔಷಧಿಯಾಗಿ ಇರುತ್ತದೆ, ಹೆಚ್ಚಿಗೆ ತಗೊಂಡಾಗ ಅದು ಆಹಾರವಾಗಿ ಬದಲಾಗ್ತದೆ. ಅದಕ್ಕಾಗಿ ಸ್ವಲ್ಪ ಪ್ರಮಾಣದೊಳಗೆ ಅರಿಶಿನವನ್ನ ನಾವು ಉಪಯೋಗಿಸಬೇಕು. ಈಗ ಸಾಮಾನ್ಯವಾಗಿ ಗಂಟಲು ಕೆರಿತಾ ಆಯ್ತು, ಹಿಂಗೇನೋ ಒಂದು ಸಣ್ಣ ಪುಟ್ಟ ನಮಗೇನಾದ್ರೂ ಅನ್ಹೆಲ್ದಿ ಅನಿಸ್ತು ಅಂತಂದ್ರೆ ನಮ್ಮಲ್ಲಿ ಮನೆಯಾಗ ಹೇಳೋದೇನೋ ಒಂದು ಸ್ವಲ್ಪ ಅರಿಶಿನ ಹಾಲಿನೊಳಗೆ ಹಾಕೊಂಡು ಕುಡೀರಿ ಅಂತ ಹೇಳಿ. ಪ್ರಮುಖವಾಗಿ ಈಗ ಗಂಟಲು ಕೆರೆತ ಆಗಿರ್ಬೋದು, ಗಂಟಲು ನೋವು ಆಗಿರ್ಬೋದು, ಏನೋ ನೆಗಡಿ ಬರಂತ ಲಕ್ಷಣ ಇತ್ತಂದ್ರೆ ಅವಾಗ ನಾವು ಅರಿಶಿನಕ್ಕೆ ಹೋಗ್ತೇವೆ. ಇದರ ಬಗ್ಗೆ ಮಹತ್ವ ಹೇಳಬೇಕಂತಂದ್ರೆ ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಬೆಳೆಯೋದು ಆಂಧ್ರಪ್ರದೇಶ, ತೆಲಂಗಾಣ ಈ ರಾಜ್ಯಗಳಲ್ಲಿ, ಅದಾದ ನಂತರ ತಮಿಳುನಾಡಲ್ಲಿ ಬೆಳೀತಾರೆ, ನಂತರ ಕರ್ನಾಟಕ, ಒರಿಸ್ಸಾ, ಮಹಾರಾಷ್ಟ್ರ ಈ ರಾಜ್ಯಗಳಲ್ಲಿ ಹೆಚ್ಚು ಅರಿಶಿನವನ್ನ ಬೆಳೀತಾರೆ. ಆಮೇಲೆ ಈ ಬೆಳೆದ ಅರಿಶಿನವನ್ನ ಕೇವಲ ನಮ್ಮಲ್ಲಿ ಸಾಂಗ್ಲಿ ಮಾರ್ಕೆಟಿಗೋ, ಎರೋಡೋ, ಸೇಲಂಗೆ ಅಷ್ಟೇ ಕಳಿಸೋದಿಲ್ಲ, ಬೇರೆ ಬೇರೆ ದೇಶಕ್ಕೂ ಕಳಿಸ್ತಾರೆ. ಯಾವ ದೇಶದೊಳಗೆ ಇದಕ್ಕೆ ಹೆಚ್ಚಿಗೆ ಬೇಡಿಕೆ ಅದಂದ್ರೆ ಅತಿ ಮುಖ್ಯವಾಗಿ ಅರಿಶಿಣಕ್ಕೆ ಬೇಡಿಕೆ ಇರೋದು ಇರಾನ್ನಲ್ಲಿ. ಇರಾನ್, ಆಫ್ರಿಕಾ ಮತ್ತೆ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್, ಮಲೇಷಿಯಾ, ಇಂಡೋನೇಷ್ಯಾ ಈ ದೇಶಗಳಲ್ಲಿ ಹೆಚ್ಚು ಬೇಡಿಕೆ ಇದೆ. ಆ ರಾಷ್ಟ್ರಗಳಲ್ಲಿ ಅರಿಶಿಣ ಬೇರ್, ಅರಿಶಿಣ ಪುಡಿಗೆ ಬೇಡಿಕೆ ಇರ್ತದೆ. ಗ್ರೌಂಡೆಡ್ ರೈಸೋಮ್ಸ್ ಅಂತ ಹೇಳ್ತೇವೆ ನಾವು, ಅರಿಶಿಣ ಬೇರ್ ಮತ್ತೆ ಅರಿಶಿಣ ಪುಡಿಗೆ ಹೆಚ್ಚಿನ ಬೇಡಿಕೆ ಇದೆ. ಮತ್ತೆ ಅರಿಶಿಣ ಹೆಚ್ಚು ಬೆಳೆಯುವುದಲ್ಲದೆ ಅತಿ ಗರಿಷ್ಠ ಕನ್ಸಂಪ್ಷನ್, ಈವನ್ ಶ್ರೀಲಂಕಾದಲ್ಲೂ ಕೂಡ ಹೆಚ್ಚು ಬೇಡಿಕೆ ಇದೆ ಅರಿಶಿಣಕ್ಕೆ. ಯಾಕೆ ಶ್ರೀಲಂಕಾ ಅಷ್ಟು ಸಣ್ಣ ಕಂಟ್ರಿ ಆದರೂ ಕೂಡ ಅಲ್ಲಿ ಬೇಡಿಕೆ ಹೆಚ್ಚದಂದ್ರೆ ನಮ್ಮ ದೇಶದ ಅರಿಶಿಣ ಅವರು ಇಂಪೋರ್ಟ್ ಮಾಡಿಕೊಂಡು ಅವರಿಗೆ ಇಂಪೋರ್ಟ್ ಡ್ಯೂಟಿ ಇರುವುದಿಲ್ಲ, ಅದಕ್ಕಾಗಿ ಅವರು ಇಂಪೋರ್ಟ್ ಮಾಡ್ಕೋತಾರ. ಇಂಪೋರ್ಟ್ ಮಾಡಿಕೊಂಡು ತಾವು ಬೆಳೆದೇವು ಅಂತೇಳಿ ಬೇರೆ ರಾಷ್ಟ್ರಗಳಿಗೆ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ, ಯುರೋಪ್ ಮತ್ತು ಅಮೆರಿಕನ್ ಕಂಟ್ರೀಸ್ಗೆ ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಅದಕ್ಕಾಗಿ ಹೆಚ್ಚಿನ ಒಂದು ಬೇಡಿಕೆ ಅರಿಶಿಣಕ್ಕೆ ಇದೆ. ಆಮೇಲೆ ಅರಿಶಿಣ ಅಂದ್ಕೂಡಲೇ ನಮಗೆ ಕೇವಲ ಹಳದಿ ಬಣ್ಣ ಇದಷ್ಟೇ ಅಲ್ಲ, ಅರಿಶಿಣದಲ್ಲಿ ಬಿಳಿ ಅರಿಶಿಣ ಇದೆ, ಕಪ್ಪು ಅರಿಶಿಣ ಇದೆ, ಕೆಂಪು ಅರಿಶಿಣ ಇದೆ, ಮತ್ತೆ ಹಳದಿ ಅಂತೂ ನಮ್ ನಾರ್ಮಲ್. ಇದರೊಳಗೆ ಬೇರೆ ಬೇರೆ ಸ್ಪೀಸೀಸ್ ಇರ್ತಾವ, ಅದು ನಿಮ್ಮ ರೈತರ ಮಟ್ಟಕ್ಕೆ ಬೇಕಾಗುದಿಲ್ಲ. ಆದ್ರೂ ಕೂಡ ನೋಡ್ರಿ, ಈಗ ಕೆಲವೊಂದು ದೇವಸ್ಥಾನಕ್ಕೆ ಹೋಗಿರ್ತೀರಿ ನೀವು, ದೇವಸ್ಥಾನಗಳಲ್ಲಿ ಹೋದಾಗ ಕುಂಕುಮ ಹಚ್ಕೋರಿ, ಅದ್ರ ಸುವಾಸನೆ ಹೆಂಗಿರ್ತದೆ, ಕಲರ್ ಹೆಂಗಿರ್ತದೆ, ಪ್ಯೂರ್ ಅರಿಶಿಣ, ಪ್ಯೂರ್ ಕುಂಕುಮ ಅಂದ್ರೆ ಅದು ಅಂದ್ರೆ ಅರಿಶಿಣ ತಾಯಿ ಗಡ್ಡೆಯಿಂದ ಸುಣ್ಣದಲ್ಲಿ ಬೆರೆಸಿ ಅದನ್ನ ಕುಂಕುಮ ಮಾಡಿರ್ತಾರೆ. ಅದನ್ನ ಹಚ್ಕೊಳ್ಳೋದ್ರಿಂದ ಒಂದು ನಮಗೆ ಸ್ಕಿನ್ ಟೋನ್, ಅದು ಚಂದನ, ರಕ್ತ ಚಂದನ, ಅರಿಶಿಣ ಮತ್ತು ಆರೋ ರೂಟ್ ಅಂತ ಹೇಳ್ತೇವೆ, ಈ ನಾಲ್ಕನ್ನ ಕಾಂಬಿನೇಷನ್ ಮಾಡಿದ್ರೆ ಯಾವುದೇ ಚರ್ಮ ರೋಗಗಳು ನಿವಾರಣೆ ಆಗ್ತವ. ಇದೆಲ್ಲ ಪ್ರೂವನ್ ಇದೆ, ಇದಕ್ಕೆ ನೂರಾರು ಪೇಪರ್ಸ್ ಇದೆ. ಆಮೇಲೆ ಅರಿಶಿಣದ ಹಿಸ್ಟ್ರಿ ತಗೋತಾ ಹೋದ್ರೆ ನೀವು ಅಥರ್ವ ವೇದದಲ್ಲಿ ಅಂದ್ರೆ ಅರಿಶಿಣದ ಬಗ್ಗೆ ಉಲ್ಲೇಖ ಇದೆ ನಮ್ಮ ದೇಶದಲ್ಲಿ, ರಾಮಾಯಣ, ಮಹಾಭಾರತ ಅದರ ಬಗ್ಗೆ ಎಲ್ಲದರಲ್ಲೂ ಅರಿಶಿಣದ ಉಲ್ಲೇಖ ಇದೆ. ಅದಕ್ಕಾಗಿ ಅರಿಶಿಣಕ್ಕೆ ಅಷ್ಟೊಂದು ಮಹತ್ವ ಇದೆ. ಮತ್ತೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ನಮ್ಮ ಅರಿಶಿಣ ತಗೊಂಡು ಅವ್ರ ಪೇಟೆಂಟ್ ತಗೊಂಡು ಅವರು ಔಷಧಿಗಳನ್ನ ಮತ್ತು ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡ್ತಾ ಇರ್ತಾರೆ. ಆ ಒಂದು ದಿಶೆಯಲ್ಲಿ ನಮ್ಮಲ್ಲಿ ಬೆಳೀತಕ್ಕಂತ ಅರಿಶಿಣವನ್ನ ನಾವು ಕೇವಲ ಅಡುಗೆಗೆ ಅಲ್ಲದೆ ಇದರ ಗುಣಮಟ್ಟವನ್ನ ಅರಿತು ಬೇರೆ ಬೇರೆ ಪದಾರ್ಥಗಳನ್ನ ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಗುಣಮಟ್ಟ ಅಂದ್ರೆ ಏನು? ಅರಿಶಿಣದ ಗುಣಮಟ್ಟ ಬರೋದು ಯಾವಾಗ? ಒಂದು 100 ಕೆಜಿ ಹಸಿ ಅರಿಶಿಣಕ್ಕೆ ಒಣಗಿದ ಅರಿಶಿಣ ಎಷ್ಟು ಬರ್ತದೆ? 20-28% ತನ ಬರ್ತಕ್ಕಂತ ಸುಧಾರಿತ ತಳಿಗಳಿದೆ, ಅದಕ್ಕೆ ರಿಕವರಿ ಪರ್ಸೆಂಟೇಜ್ ಅಂತೇವೆ. ಇದು ಒಂದು ಗುಣಮಟ್ಟ. ಇನ್ನೊಂದು ಅರಿಶಿಣದ ಬಣ್ಣ. ಅರಿಶಿಣದ ಬಣ್ಣ ಸ್ವಲ್ಪ ಹಳದಿ ಇರ್ತದೆ, ಗಾಢ ಹಳದಿ ಇರ್ತದೆ, ಅತಿ ಹಳದಿ ಇರ್ತದೆ. ಅದರೊಳಗೆ ಕುರ್ಕುಮಿನಾಯ್ಡ್ಸ್ ಅಥವಾ ಕುರ್ಕುಮಿನ್ಸ್ ಅಂತ ಹೇಳಿ ಬೇರೆ ಬೇರೆ ಕಂಪೌಂಡ್ ಇರ್ತಾವ. ಈ ಹಳದಿ ಬಣ್ಣ ಆಗುದು ಆ ಕುರ್ಕುಮಿನ್ ಅಂಶದಿಂದ. ಈಗ ಕೆಲವು ತಳಿಗಳು ನಮ್ಮ ಸೇಲಂ ತಳಿಯಲ್ಲಿ ನಾವು ತಗೊಂಡಾಗ ಕಡಿಮೆ ಪ್ರಮಾಣ ಅಥವಾ ಮಧ್ಯಮ ಪ್ರಮಾಣದ ಕುರ್ಕುಮಿನ್ ಅಂತ ಹೇಳ್ತೇವೆ. ಕೆಲವೊಂದು ಅನಾಲಿಸಿಸ್ ಅಲ್ಲಿ 4.1 ಬರ್ತದೆ, ಕೆಲವೊಬ್ರು 2.5 ಅಂತ ಹೇಳ್ತಾರೆ. ಅವ್ರನ್ನ ಎವರೇಜ್ 4% ಕುರ್ಕುಮಿನ್ ಅದ ಅದ್ರೊಳಗೆ. ಆದ್ರೆ 8% ಇರತಕ್ಕಂತ ತಳಿಗಳು ಇದೆ. ನಮ್ಮ ಪಿತಾಂಬರ್ ಅಂತ ಹೇಳಿ ಒಂದು ತಳಿ, ಅವರ ಸಂಶೋಧನೆ ಪ್ರಕಾರ ಸಿಮ್ಯಾಪ್ ಲಕ್ನೋ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸಿನಲ್ ಅಂಡ್ ಆರೋಮ್ಯಾಟಿಕ್ ಕ್ರಾಪ್ಸ್ ಲಕ್ನೋದಲ್ಲಿದೆ, ಅವರೊಂದು ಪಿತಾಂಬರ್ ಅಂತ ಹೇಳಿ ಒಂದು ತಳಿಯನ್ನ ಬಿಡುಗಡೆ ಮಾಡ್ಯಾರ. ಅದರದ್ದು ಕುರ್ಕುಮಿನ್ ಅವ್ರ ಪ್ರಕಾರ 8 ಕಿತ್ತಲು ಹೆಚ್ಚಿದೆ. ಅದೇ ತಳಿಯನ್ನ ಇಲ್ಲಿ ಹಾಕಿದಾಗ ಅಷ್ಟು ಕುರ್ಕುಮಿನ್ ಬರ್ತದೆ ಅಂತ ಹೇಳಕ್ ಆಗುದಿಲ್ಲ. ಅದು ವಾತಾವರಣಕ್ಕೆ ಅನುಗುಣವಾಗಿ ಹೆಂಗ್ ದ್ರಾಕ್ಷಿ ಇಲ್ಲಿ ಬೆಳಿತೇವೋ ಅದೇ ಮಂಗಳೂರು ಒಳಗೆ ಬೆಳಿಲಕ್ ಆಗುದಿಲ್ಲ. ಆ ವಾತಾವರಣಕ್ಕೆ ಸ್ಪೆಸಿಫಿಕ್ ಆಗಿರ್ತದೆ. ಆ ಕುರ್ಕುಮಿನ್ ಅಂಶ ಇಲ್ಲಿ ಬಂದಿಲ್ಲ. ಥಣಿಯಲ್ಲಿ ಸಾಕಷ್ಟು ಜನ ರೈತರು ಹಾಕಿದ್ದಾರೆ, ಬೇರೆ ಬೇರೆ ಕಡೆ ಹಾಕಿದ್ದಾರೆ. ಆದ್ರೆ ಅಂತ ಒಂದು ವ್ಯತ್ಯಾಸ ಇದೆ. ಕುರ್ಕುಮಿನ್ ಅಂಶದಲ್ಲಿ 2% ಹಿಡ್ಕೊಂಡು 10% ವರೆಗೂ ವ್ಯತ್ಯಾಸ ಇದೆ. ಅದೇ ತರ ಇಳುವರಿ ಒಬ್ಬ ರೈತಂದು ಏನಾಗ್ತದೆ, 15 ಕ್ವಿಂಟಲ್ ಬೆಳೀತಾನೆ ಒಂದ್ ಎಕರೆಗೆ, ಮತ್ತೊಬ್ಬ ರೈತ 40 ಕ್ವಿಂಟಲ್ ಬೆಳೀತಾನೆ, 30 ಮೇಲ್ಪಟ್ಟು ಬೆಳೀತಾನೆ. ಅವಾಗ ವ್ಯತ್ಯಾಸ ಮತ್ತು ಅದರ ಒಂದು ಪೊಟೆನ್ಶಿಯಾಲಿಟಿ ಅಷ್ಟು, ಅದರದ ಇಂಪಾರ್ಟೆನ್ಸ್ ಅನ್ನೋದಕ್ಕಿಂತ ಪೊಟೆನ್ಶಿಯಲ್ ಇದೆ, ಅಷ್ಟು ಇಳುವರಿ ಕೊಡ್ತಕ್ಕಂತ ತಾಕತ್ತು ಅದರಲ್ಲಿ ಇದೆ. 35-40 ಕ್ವಿಂಟಲ್ ಅದೇ ಸೇಲಂ ವೆರೈಟಿ ಪ್ರತಿಯೊಬ್ಬ ರೈತನು ಪಡ್ಕೊಳ್ಬಹುದು. ಆನ್ ಎನ್ ಎವರೇಜ್ ನೀವು ಒಂದ್ ಎಕರೆಗೆ 30 ಕ್ವಿಂಟಲ್ ಇಳುವರಿ ಹಿಡಿದ್ರಿ, 10,000 ರೂಪಾಯಿ ಹಿಡಿದ್ರಿ, ಒಂದ್ ಕ್ವಿಂಟಲ್ಗೆ 10,000 ರೂಪಾಯಿ ಆದಂತೆ ಪ್ರತಿ ರೈತ ಪ್ರತಿ ಎಕರೆಗೆ 30 ಕ್ವಿಂಟಲ್ ಅರಿಶಿನ ಬೆಳೆದ್ರೆ 3 ಲಕ್ಷ ಇಳುವರಿ ಪ್ರತಿ ಎಕರೆಯಿಂದ ಪಡೀಲಿಕ್ಕೆ ಸಾಧ್ಯ ಇದೆ. ಇದು ಕೇವಲ ಏನು ಒಂದೇ ಗೊಬ್ಬರ ಹಾಕೋದ್ರಿಂದ ಅಥವಾ ಕೇವಲ ನೀರಾವರಿ ಹಿಂಗೆಲ್ಲಾನು ಒಂದೇ ಫಾಲೋ ಮಾಡೋದ್ರಿಂದ ಅಥವಾ ಒಂದೇ ತಳಿ ಆಯ್ಕೆ ಮಾಡೋದ್ರಿಂದ ಆಗುದಿಲ್ಲ. ಎಲ್ಲವೂ ಇಂಪ್ರೂವ್ಡ್ ಟೆಕ್ನಾಲಜಿ ಏನೇನಿದೆ, ತಳಿಗಳ ಆಯ್ಕೆ ಹಿಡ್ಕೊಂಡು, ನೀವು ಕಳೆ ನಿಯಂತ್ರಣ ಹಿಡ್ಕೊಂಡು, ನ್ಯೂಟ್ರಿಷನ್, ಪೆಸ್ಟೈಡ್ ಡಿಸೀಸ್ ಮ್ಯಾನೇಜ್ಮೆಂಟ್, ಪ್ರೊಸೆಸಿಂಗ್ ಎಲ್ಲವೂ ಪ್ರತಿ ಹಂತದಲ್ಲಿ ಇದಕ್ಕೆ ನಾವು ಮಹತ್ವವನ್ನು ಕೊಟ್ಟರೆ ನಾವು 30 ಕ್ವಿಂಟಲ್ಕ್ಕಿಂತಲೂ ಹೆಚ್ಚು ಅರಿಶಿನವನ್ನು ಪ್ರತಿ ಎಕರೆಗೆ ಪಡಿಬಹುದು, 3 ಲಕ್ಷಕ್ಕಿಂತಲೂ ಹೆಚ್ಚು ಆದಾಯವನ್ನು ಪ್ರತಿ ಎಕರೆಯಿಂದ ಪಡೀಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಇದರಲ್ಲಿ ಸಾಕಷ್ಟು ತಳಿಗಳಿದೆ. ಗುಣಮಟ್ಟ ಹೇಳಿದೆ ನಾನು, ಒಂದು ರಿಕವರಿ ಪರ್ಸೆಂಟೇಜ್, ಕುರ್ಕುಮಿನ್ ಅಂಶ, ಇನ್ನೊಂದು ಎಣ್ಣೆ ಅಂಶ, ಇನ್ನೊಂದು ಓಲಿಯೋರೆಸಿನ್ ಅಂತ ಹೇಳಿ ಬರ್ತದೆ. ಎಣ್ಣೆ ಮತ್ತು ಇದೆಲ್ಲ ಕಲರ್ ಎಲ್ಲ ಸೇರಿ ಓಲಿಯೋರೆಸಿನ್ ಅಂತ ಇರ್ತದೆ. ಇಲ್ಲಿ ಮುಧೋಳ ಒಳಗೆ ಅದು ಆಲ್ರೆಡಿ ಟ್ರೈ ಮಾಡ್ಯಾರ ಫ್ಯಾಕ್ಟರಿ ಹಾಕ್ಬೇಕಂತೇಳಿ. ಆ ಫ್ಯಾಕ್ಟರಿಗಳು ಬಿಟ್ಟರೆ ಅರಿಶಿನ ಪುಡಿ ಮಾಡುವಂತ ಮತ್ತು ಫ್ಯಾಕ್ಟರಿ ಅಷ್ಟೇ ಮಾಡಿದೇವ್ ನಾವು, ಅದಕ್ಕಿಂತಲೂ ಮುಂದೆ ಹೋಗಿಲ್ಲ. ಒಂದು ಎಣ್ಣೆ ತೆಗಿಬಹುದು, ಎಲ್ಲಿಯಿಂದ ಎಣ್ಣೆ ತೆಗಿಬಹುದು, ಬೇರಿನಿಂದ ಎಣ್ಣೆ ತೆಗಿಬಹುದು, ಮತ್ತೆ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅಂತ ಮಾಡ್ತಾರೆ ಓಲಿಯೋರೆಸಿನ್. ಆ ಓಲಿಯೋರೆಸಿನ್ ಎಕ್ಸ್ಟ್ರಾಕ್ಷನ್ ಮಾಡಿದ್ರೆ ನೀವು 1 ಟನ್ ಅಥವಾ 10 ಟನ್ ಒಂದು ಟ್ರಕ್ ಅರಿಶಿನ ಬೇರ್ ಕಳಿಸೋ ಬದಲಿ 10 ಕಿಲೋ ಓಲಿಯೋರೆಸಿನ್ ಅನ್ನ ಎಕ್ಸ್ಪೋರ್ಟ್ ಮಾಡಬಹುದು. ಇದು ಔಷಧಿ ಮತ್ತು ಕಾಸ್ಮೆಟಿಕ್ ಇಂಡಸ್ಟ್ರಿ, ಸೌಂದರ್ಯ ವರ್ಧಕ ಇಂಡಸ್ಟ್ರಿಯಲ್ಲಿ ಬೇಡಿಕೆ ಇರ್ತದೆ. ಆ ಒಂದು ದಿಸೆಯಲ್ಲಿ ನಾವು ಮೌಲ್ಯವರ್ಧಿತ ಪದಾರ್ಥಗಳನ್ನು ಬೆಳಿಲಿಕ್ಕೆ, ರೈತರಿಗೆ ಅರಿಶಿನ ಹೆಂಗ್ ಬೆಳಿಬೇಕಂತ ನಾವು ಕಲಿಸಬೇಕಾಗಿಲ್ಲ, ಎಲ್ಲ ಬೆಳೀತಾರ ಅವರು, ಹೆಚ್ಚು ಇಳುವರಿನೂ ತೆಗಿತಾರ. ಆದ್ರೆ ಹೆಚ್ಚು ಲಾಭ ತಗೋಬೇಕಂದ್ರೆ ರೈತರು ಒಗ್ಗೂಡಬೇಕು. ಮತ್ತೆ ಈಗಾಗಲೇ ಕೆಲವೊಬ್ರು ಸ್ಟಾರ್ಟ್ ಮಾಡ್ಯಾರ ಒಂದು ಓಲಿಯೋರೆಸಿನ್ ಫ್ಯಾಕ್ಟರಿಯನ್ನ ಮುಧೋಳದಲ್ಲಿ. ಅದೇ ರೀತಿ ಮೌಲ್ಯವರ್ಧಿತ ಪದಾರ್ಥಗಳನ್ನು ನಾವು ಮಾಡಿದಾಗ ಸಾಧ್ಯತೆ ಇದೆ. ಆಮೇಲೆ ಅರಿಶಿನವನ್ನ ಕೇವಲ ಸಂಬಾರು ಪದಾರ್ಥ ಆಗಿ ಕುಡ್ದೇನೆ ಅದನ್ನ ಫ್ಯಾಕ್ಟರಿಗಳಿಗೆ ಕೊಟ್ಟಾಗ, ಉದಾಹರಣೆಗೆ ನಾವೊಂದು ಅಂಕೋಲಾದಲ್ಲಿ ಫ್ಯಾಕ್ಟರಿ ಇದೆ, ಅಲ್ಲಿ ಏನ್ ಮಾಡ್ತಾರೆ, ನೀವು ಅರಿಶಿನ ಬೇರೆ ಬೇರೆ ರಾಜ್ಯದಿಂದ, ಈಗ ಆಂಧ್ರಪ್ರದೇಶ, ಆಮೇಲೆ ತೆಲಂಗಾಣ, ತಮಿಳ್ನಾಡು, ಕರ್ನಾಟಕದಿಂದ ಅರಿಶಿನ ಹೋಗ್ತದೆ. ಅಲ್ಲಿ ಹೋದ ಕೂಡಲೇ ಅವರು ಏನ್ ಮಾಡ್ತಾರೆ, ನಿಮ್ಮ ಅರಿಶಿನದಲ್ಲಿ ಎಷ್ಟು ಕುರ್ಕುಮಿನ್ ಇದೆ ಅಂತೇಳಿ ಆನ್ ಸ್ಪಾಟ್ ಅನಾಲಿಸಿಸ್ ಮಾಡ್ತಾರೆ. ಅದು ಏನಾದರೂ 4ಕ್ಕಿಂತಲೂ ಹೆಚ್ಚಿತ್ತಂದ್ರೆ ಅವರು ಮಾರ್ಕೆಟ್ಗಿಂತಲೂ 20% ಹೆಚ್ಚಿಗೆ ರೇಟ್ ಕೊಟ್ಟು ಅನ್ಲೋಡ್ ಮಾಡ್ಕೊಳ್ತಾರೆ. ಒಂದು ವೇಳೆ ಅದು 4ಕ್ಕಿಂತಲೂ ಕಡಿಮೆ ಇತ್ತು, ಕುರ್ಕುಮಿನ ಅಂಶ ಕಡಿಮೆ ಇತ್ತಂದ್ರೆ ಅವಾಗ ಏನ್ ಮಾಡ್ತಾರೆ, ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇದೆ ಅದನ್ನ ನೋಡಿ ನಿಮಗೆ ಪ್ರೈಸ್ ಕೊಟ್ಟು ಪರ್ಚೇಸ್ ಮಾಡ್ತಾರೆ. ಅಂದ್ರೆ ಹೆಚ್ಚಿಗೆ ಪ್ರೈಸ್ ಬೇಕಂದ್ರೆ ಹೆಚ್ಚಿನ ಒಂದು ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್, ಆಮೇಲೆ ಸುಧಾರಿತ ತಳಿಗಳನ್ನ ಬೆಳಿಬೇಕು, ಇದು ಮೊದಲನೇ ಅಂಶ. ಇಲ್ಲಿ ಏನಾಗಿದೆ, ನಮಗೆ ಬೇಕಾಗಿರೋದು ಸಾಂಗ್ಲಿ ಮಾರ್ಕೆಟ್. ಸಾಂಗ್ಲಿ ಮಾರ್ಕೆಟ್ಗೆ ಹೋದ್ರೆ ಏನಿದೆ, ಸೇಲಂ ತರ ಸೇಲಂ, ಸೇಲಂ ಅಲ್ಲದೆ ಇರೋದು, ಮೂರೇ ಗೊತ್ತಿರೋದು ನಮಗೆ. ಸೇಲಂ ಅರಿಶಿನ ಬೇಕು, ಇಲ್ಲಾಂದ್ರೆ ಸೇಲಂ ತರದ ಉದ್ದ ಇರತಕ್ಕಂಥದ್ದು ಬೇಕು, ಇಲ್ಲ ಅಂತಂದ್ರೆ ಅವ್ರು ಇನ್ನೊಂದು ಕ್ಯಾಟಗರಿ ಮಾಡ್ತಾರೆ, ಇದು ಸೇಲಂ ತರ ಅಲ್ಲ, ನೀವು ಬೇರೆ ಯಾವುದೇ ಸುಧಾರಿತ ತಳಿ ಹಾಕಿ ಅದರದ ಗುಣಮಟ್ಟ ಏನೇ ಇರಲಿ ಅವರು ಅದಕ್ಕೆ ಧಾರಣಿ ಕಡಿಮೆ ಮಾಡ್ತಾರೆ. ಅದಕ್ಕೆ ಸೂಕ್ತವಾದ ಮಾರುಕಟ್ಟೆಯನ್ನು ಕೂಡ ನಾವು ಕಂಡುಕೋಬೇಕಾಗ್ತದೆ. ಹೆಚ್ಚು ಲಾಭ ಪಡ್ಕೊಳ್ಬೇಕಂದ್ರೆ ಸಮಗ್ರ ಬೇಸಾಯ ಪದ್ಧತಿಗಳನ್ನು ನೀವು ಅನುಸರಿಸಬೇಕು. ಇನ್ನೊಂದು ಪ್ರಮುಖ ಅಂಶ ಅಂದ್ರೆ, ಮೊದಲೆಲ್ಲ ಹೈ ನೀರಲ್ಲಿ ಅರಿಶಿನ ಬೆಳೀತಾ ಇದ್ರು, ಆದ್ರೆ ಈಗೇನಾಗಿದೆ, ಡ್ರಿಪ್ ಅಲ್ಲಿ ಬೆಳೀತಾರೆ. ಡ್ರಿಪ್ ಅಲ್ಲಿ ಬೆಳೀತಾ ಇರೋದ್ರಿಂದ ಫರ್ಟಿಗೇಷನ್ ಬಹಳ ಇಂಪಾರ್ಟೆಂಟ್. ಎಲ್ಲಾ ವೆಜಿಟೇಬಲ್ ಕ್ರಾಪ್ಸ್ ಅಲ್ಲಿ ಫರ್ಟಿಗೇಷನ್ ಶೆಡ್ಯೂಲ್ ಇದೆ, ಆದ್ರೆ ಪೆರೆನಿಯಲ್ ಇದು ಸ್ವಲ್ಪ ಲಾಂಗ್ ಡ್ಯೂರೇಷನ್. ಒಂಬತ್ತರಿಂದ ಹನ್ನೊಂದು ತಿಂಗಳ ತರನೂ ತಳಿ ಇದೆ, ಕೆಲವೊಂದು ಆರರಿಂದ ಏಳು ತಿಂಗಳಿಗೆ ಬರತಕ್ಕಂಥ ತಳಿ ಇದೆ, ಏಳರಿಂದ ಒಂಬತ್ತು ತಿಂಗಳಿಗೆ ಬರತಕ್ಕಂಥ ಅಂದ್ರೆ ಅಲ್ಪಾವಧಿ ಮಧ್ಯಮಾವಧಿ ದೀರ್ಘಾವಧಿ ತಳಿಗಳಿದೆ. ನಮ್ಮ ಸೇಲಂ ತಳಿ ಏನಿದೆ ಅಲ್ಲ ದೀರ್ಘಾವಧಿ ತಳಿ ಇದು, ಸುಮಾರು ಎಂಟು ತಿಂಗಳ ನಂತರನೇ ಹಾರ್ವೆಸ್ಟಿಂಗ್ ಬರ್ತದೆ. ಅದಕ್ಕಾಗಿ ಈ ಫರ್ಟಿಗೇಷನ್ ಮಾಡುವಾಗ ನೀವು ಹೆಂಗೆ ಮಂಡಿ ಗೊಬ್ಬರ ಎರಡೇ ಸಲ ಕೊಡ್ತೀರೋ ಆ ತರ ಕೊಟ್ಟರೆ ಆಗುದಿಲ್ಲ. ಇದಕ್ಕೆ ವಾರಕ್ಕೆ ಎರಡು ಸಲ. ಈಗ ನಾವು ಉದಾಹರಣೆಗೆ ಮೆಣಸಿನಕಾಯಿ ಹಾಕಿದಾಗ ಏನ್ ಮಾಡ್ತೇವೋ, ಪ್ರಾರಂಭದಲ್ಲಿ ಯಾವ್ದು ಕೊಡಬೇಕು, ಮಧ್ಯಮ ಹಂತದಲ್ಲಿ ಯಾವ್ದು ಕೊಡಬೇಕು, ಅದು ಹೂ ಬಿಟ್ಟಾಗ ಯಾವ್ದು ಕೊಡಬೇಕು, ಕಾಯಿ ಕಚ್ಚಿದಾಗ ಯಾವ್ದು ಕೊಡಬೇಕು, ಆಯಾ ಪೋಷಕಾಂಶಗಳನ್ನ ಒದಗಿಸಿದಾಗ ಹೆಚ್ಚಿನ ಆದಾಯವನ್ನ ಪಡ್ಕೊಳ್ಬಹುದು. ಇದುವರೆಗೆ ಅರಿಶಿನದಲ್ಲಿ ಆಧುನಿಕ ಉತ್ಪಾದನಾ ತಾಂತ್ರಿಕತೆಗಳು ಈ ಕುರಿತು ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಪಟ್ಟಿ ಸಾಂಬಾರು ಔಷಧಿ ಮತ್ತು ಸುಗಂಧಿತ ಬೆಳೆಗಳ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ವಿಜಯಕುಮಾರ್ ನಾರಾಯಣಪುರ್ ಅವರಿಂದ ಮಾಹಿತಿ ಕೇಳಿದಿರಿ. ಸಗಣಿ ಗೊಬ್ಬರ ಗೊತ್ತೇನು ರೈತಣ್ಣ ನಿನಗ ಬಂಚೂರ, ಹಾಗ ಹಾಳಾಗುತ್ತದ ಸಗಣಿ ಗೊಬ್ಬರ ಗೊತ್ತೇನು ರೈತಣ್ಣ ನಿನಗ ಬಂಚೂರ. ಇರುದಿಲ್ಲ ಸಣ್ಣ ಕುಡಿ ಹಸುರಾರಿ ಗಾಡಿ ಬರ್ತಾವ ಹೋಗ್ತಾವ, ಗುಡು ಮಣ್ಣು ಸೆಗಡಿ ಹಾರಾಡತಾವ, ಇದಕ್ಕ ಅಂತಾರ ಹಾರಾಡು ತಿಪ್ಪಿ ಮಾಡಾಡು ಎಂದೆಂದು ನೀರಿಂದ ತಪ್ಪಿ, ಹಂಗ ಹಾಳಾಗುತ್ತಾದ ಸೆಗಡಿ ಗೊಬ್ಬರ ಗೊತ್ತೇನು ರೈತಣ್ಣ ನಿನಗ ಬಂಚೂರ. ಇರುದಿಲ್ಲ ಸಣ್ಣ ಕುಡಿ ಮಳೆ ನೀರು ಬರ್ತಾವ ನಾರಿ ನೀರು ಬರ್ತಾವ, ಪೆಗಿನ ಸೆಗಡಿ ತೇಲಾಡಿ ಹೋಗ್ತಾರ, ಅಂತಾರ ತೇಲಾಡು ತಿಪ್ಪಿ ಮಾಡಬೇಡಿ ಎಂದೆಂದು ನೀರಿಂದ ತಪ್ಪಿ, ಹೆಂಗ ಹಾಳಾಗುತ್ತಾರ ಸಗಣಿ ಗೊಬ್ಬರ ಗೊತ್ತೇನು ರೈತಣ್ಣ ನಿನಗ ಬಂಚೂರ. ಕಟ್ಟತಿರಿ ಹರಕ ಚೀಲ ಮುಖದಾಗ ನಿಮ್ಮ ಗಾಡಿ ಸೋರಿ ಹೋಗುತ್ತಾದ ಗೊಬ್ಬರ ನೋಡ್ರಿ, ಇದಕ್ಕ ಅಂತಾರ ನಡೆದಾಡ ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ, ಹೆಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ ಗೊತ್ತೇನು ರೈತಣ್ಣ ನಿನಗ ಬಂಚೂರ. ತೀರಿ ಮನೆ ಕಡೆ ಸರಸರ ಬೆರಕನಿಲ್ಲಂದ್ರ ಮಣ್ಣಾದ ಗೊಬ್ಬರ ಬಿಸಿಲು ಗಾಳಿಗೆ ಹಾಡಾಗಿ ಹೋಗ್ತಾದ, ಇದಕ್ಕ ಅಂತಾರ ಮಲಗೂ ತಿಪ್ಪಿ ಮಾಡಬೇಡ ಎಂದೆಂದು ನೀರಿಂದ ತಪ್ಪಿ, ಹಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ ಗೊತ್ತೇನು ರೈತಣ್ಣ ನಿನಗ ಬಂಚೂರ, ಹಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ ಗೊತ್ತೇನು ರೈತಣ್ಣ ನಿನಗ ಬಂಚೂರ ನಿನಗ ಬಂಚೂರ ನಿನಗ ಬಂಚೂರ. ಇನ್ನು ಮುಂದೆ ಕೇಳಿ, ಮೆಣಸಿನಕಾಯಿ ಬೆಳೆಗಳಲ್ಲಿ ಗುಣಮಟ್ಟದ ಬೀಜೋತ್ಪಾದನೆ ಮತ್ತು ಪ್ರಮಾಣೀಕರಣ ಈ ಕುರಿತು ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಬಾಪುರಾಯಗೌಡ ಪಾಟೀಲ್ ಅವರಿಂದ ಮಾಹಿತಿ. ಮೆಣಸಿನಕಾಯಿ ಬೆಳೆಗಳಲ್ಲಿ ಏನು ಉತ್ಪಾದನೆ ತಾಂತ್ರಿಕತೆ ಇರುತ್ತೆ, ಅದರ ಜೊತೆಗೆ ಕೂಡ ಬೀಜ ಉತ್ಪಾದನೆ ತಾಂತ್ರಿಕತೆಗೆ ಬರ್ತದೆ. ಅಲ್ಲಿ ಏನು ಉತ್ಪಾದನೆ ಮಾಡ್ತೀರಿ, ಬೀಜಗಳ ಆಯ್ಕೆಯಿಂದ ಇನ್ನು ಕಟಾವರೆಗೆ ಏನು ತಾಂತ್ರಿಕತೆಗಳು, ಅದರ ಜೊತೆಗೆ ಮೂರು ವಿಶೇಷವಾದ ಒಂದು ತಾಂತ್ರಿಕತೆಗಳು ನಾವು ಬೀಜೋತ್ಪಾದನೆಯಲ್ಲಿ ಅಳವಡಿಸಿಕೊಳ್ಬೇಕು. ಆ ಮೂರು ವಿಶೇಷ ತಾಂತ್ರಿಕತೆಗೆ ಏನು ಅನ್ನೋದು ನನಗೆ ಹೇಳ್ತೀನಿ, ಅದರ ಮುಖಾಂತರ ನೀವು ಬೀಜೋತ್ಪಾದನೆಯನ್ನ ಮಾಡಬೇಕು. ಮೊದಲನೇದಾಗಿ ಯಾವುದೇ ಒಂದು ಮೆಣಸಿನಕಾಯಿ ಆಗಲಿ ಇನ್ನಿತರ ಯಾವುದೇ ಬೆಳೆಯಲ್ಲಿ ನೀವು ಬೀಜೋತ್ಪಾದನೆ ಮಾಡಬೇಕಂತಂದ್ರೆ ನಾವು ಒಂದು ಐಸೋಲೇಷನ್ ಡಿಸ್ಟೆನ್ಸ್ ಅಥವಾ ಪ್ರತ್ಯೇಕಿತ ದೂರ ಅಂತೇಳಿ ನಾವು ಅದನ್ನ ಕರಿತೀವಿ, ಅದನ್ನ ನಾವು ಸರಿಯಾಗಿ ನಾವು ಅದನ್ನ ಕೊಡಬೇಕು. ಹೆಂಗೇಪ್ಪ ಅಂತಂದ್ರೆ, ನೀವು ಒಂದು ಮೆಣಸಿನಕಾಯಿ ಎರೆ ಇರ್ತದೆ, ಬಹಳಷ್ಟು ಜನ ಮೆಣಸಿನಕಾಯಿ ಉತ್ಪಾದನೆ ಮಾಡ್ತಿರ್ತೀರಿ. ಅಲ್ಲಿ ನೀವು ಒಂದ್ ವೇಳೆ ಬೀಜೋತ್ಪಾದನೆ ಮಾಡಬೇಕಂದ್ರೆ ನೀವು ಯಾವ ತಳಿ ಒಂದು ಆಯ್ಕೆ ಮಾಡಿರ್ತೀರಿ ಬೀಜೋತ್ಪಾದನೆಗೆ, ಒಂದು ಆಯ್ಕೆ ಒಂದು ಮಾಡಿ ಯಾವ್ದೋ ಒಂದು ತಳಿಯನ್ನು ಆಯ್ಕೆ ಮಾಡಿರ್ತೀರಿ, ರುದ್ರಾನಿನ ಬೀಜೋತ್ಪಾದನೆ ಮಾಡಬೇಕಂತ ಮಾಡಿರ್ತೀರಿ. ಆ ಸಮಯದಲ್ಲಿ ಆ ರುದ್ರಾ ತಳಿಯ ನಾಲ್ಕು ಕಡೆ ಸುತ್ತಕ್ಕೆ ಇನ್ನಿದ್ರೆ ಯಾವುದೇ ಬೇರೆ ತಳಿಯ ಮೆಣಸಿನಕಾಯಿ ಬೆಳೆ ಬೆಳಿಬಾರದು, ಅದರ ಜೊತೆಗೆ ಡೊಣ್ಣ ಮೆಣಸಿನಕಾಯಿನೂ ಬೆಳಿಬಾರದು. ಅಂದ್ರೆ ಎಷ್ಟು ಅಂದ್ರೆ 250 meters ಡಿಸ್ಟೆನ್ಸ್ ಬಿಟ್ಟು ಬೀಜೋತ್ಪಾದನೆ ಮಾಡಿದ್ರೆ ಅಷ್ಟೇ ನಿಮಗೆ ನಾವು ಹೇಳ್ತೀವಿ ಆನುವಂಶಿಕವಾಗಿ ಶುದ್ಧವಾಗಿರುವಂತಹ ಬೀಜವನ್ನ ನಾವು ರೈತರಿಗೆ ಕೊಡಬೇಕಾಗುತ್ತೆ. ಏನಾಗುತ್ತೆ, ನೀವು ಬೀಜೋತ್ಪಾದನೆ ಮಾಡಿ ಎಲ್ಲ ತುಂಬಿರ್ತೀರಿ ಲೂಸ್ ಬೀಜ, ಅವೆಲ್ಲ ಹೆಂಗಿರ್ತಾವ ಅಂದ್ರೆ ಪಕ್ಕದಲ್ಲಿ ಬೇರೆ ಬೇರೆ ತಳಿ ಹಾಕಿ ನಿಮಗೆ ಬೀಜ ಅಂತ ಕೊಡ್ತಾರೆ. ಅವಾಗ ಏನಾಗುತ್ತೆ, ನಿಮಗೆ ಮಿಕ್ಸ್ ಬರ್ತದೆ, ನೀವು ಹಾಕ್ತಿರಲ್ಲ ಅವಾಗ ಕಡ್ಡಿನೂ ಬರ್ತದೆ, ಡಬ್ಬಿನೂ ಬರ್ತದೆ, ಮತ್ತೆ ಇನ್ನೊಂದು ಗುಂಟುನು ಬರ್ತದೆ. ಇದಕ್ಕೆ ಒಂದೇ ಕಾರಣ ಅಂತಂದ್ರೆ ನಾವು ಏನಂತಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ, ನಾವು ಬೀಜೋತ್ಪಾದನೆ ಮಾಡಬೇಕಾದ್ರೆ ನಾವು ನಮ್ಮ ತಳಿ ಯಾವ್ದಿದೆ ರುದ್ರಾನಾಗ್ಲಿ ಡಬ್ಬಿನಾಗ್ಲಿ ಯಾವುದೇ ಒಂದು ನಾವು ಬೀಜೋತ್ಪಾದನೆ ಮಾಡಬೇಕಾದ್ರೆ ಆ ನಮ್ಮ ಬೀಜೋತ್ಪಾದನೆ ತಾಕದಿಂದ ಸುಮಾರು 250 meters ಯಾವುದೇ ರೀತಿಯ ಇತರೆ ಮೆಣಸಿನಕಾಯಿ ತಳಿಗಳನ್ನ ನಾವು ಬೆಳೆಯದ ಹಾಗೆ ನಾವೇನ್ ಮಾಡ್ತೀವಿ, ಅದನ್ನ ನೋಡ್ಕೊಂಡು ನಾವು ಬೀಜ ಉತ್ಪಾದನೆ ಮಾಡ್ತೀವಿ. ಅವಾಗ ನಾವು ಗುಣಮಟ್ಟದ ಬೀಜ ಉತ್ಪಾದನೆ ಆಗುತ್ತೆ. ಇದು ಒಂದು. ಎರಡನೇದು ಇನ್ನೊಂದು ಏನಪ್ಪಾ ಅಂತಂದ್ರೆ ಬೆರಕೆ ತೆಗೆಯುವುದಂತ ಹೇಳ್ತೀವಿ. ಇದು ಬಹಳ ಇಂಪಾರ್ಟೆಂಟ್. ಉತ್ಪಾದನೆ ತಾಂತ್ರಿಕತೆಗಳು ಸೇಮ್, ನೀವೇನು ಇಲ್ಲಿ ಬೆಳಿತೀರ ಅದೇ, ಇನ್ನೊಂದೇನು ಬೆರಕೆ ತೆಗೆಯುವ, ಅದಕ್ಕೆ ಇಂಗ್ಲಿಷ್ನಲ್ಲಿ ರೋಗಿಂಗ್ ಅಂತ ಹೇಳ್ತೀವಿ. ಇದನ್ನ ಏನಪ್ಪಾ ಅಂತಂದ್ರೆ ಬೆಳೆಯ ವಿವಿಧ ಹಂತಗಳಲ್ಲಿ ನೀವು ಬೆಳವಣಿಗೆ ಹಂತ ಇರಬಹುದು, ಹೂವು ಬಿಡುವ ಹಂತ ಇರಬಹುದು, ಅಥವಾ ಕಾಯಿ ಮಾಗುವ ಸಮಯದಲ್ಲಿರಬಹುದು, ವಿವಿಧ ಹಂತಗಳಲ್ಲಿ ನಾವು ಬೆಳೆಯನ್ನ ವೀಕ್ಷಣೆ ಮಾಡಬೇಕಾಗುತ್ತೆ. ವೀಕ್ಷಣೆ ಮಾಡಿದಾಗ ನಾವು ಹೇಳ್ತೀವಿ, ನಮ್ಮ ರುದ್ರಾ ತಳಿ ನಿಮ್ಗೆ ಬೀಜೋತ್ಪಾದನೆ ಮಾಡ್ತೀರ ಅಥವಾ ಇನ್ನಿತರ ನಿಮಗೆ ಗೊತ್ತಿರುವಂತಹ ತಳಿ ಬೀಜೋತ್ಪಾದನೆ ಮಾಡಿದ್ರೆ ಅದು ಗುಣಧರ್ಮ ಹೆಂಗಿರ್ತದೆ, ಹೆಂಗ್ ಗಿಡ ಬೆಳೀತದೆ, ಅದ್ರ ಎಲೆ ಹೆಂಗ್ ಬರ್ತವೆ, ಕಾಯಿ ಹೆಂಗ್ ಬರ್ತದೆ, ಹೂ ಹೆಂಗ್ ಬರ್ತದೆ, ಎಲ್ಲ ಗೊತ್ತಿರ್ತದೆ ನಮ್ಗೆ. ಈಗ ನಾವು ವೀಕ್ಷಣೆ ಮಾಡಿದಾಗ ದಿನಂಪ್ರತಿ ನಾವು ಹೊಲದಲ್ಲಿ ಅಡ್ಡಾಡದಾಗ ಅಥವಾ ಬೀಜೋತ್ಪನ್ನ ತಕ್ಕ ಅಡ್ಡಾಡದಾಗ ಗೊತ್ತಾಗುತ್ತೆ ಇದು ಯಾಕೋ ಬೇರೆ ಇದೆ. ಎಲ್ಲಾ ಗಿಡ ಒಂದೇ ತರ ಬೆಳೆದಾಗ ಒಂದು ಎತ್ತರ ಬೆಳೆದಿರ್ತದೆ, ಇನ್ನೊಂದು ಕುಬ್ಜವಾಗಿ ಬೆಳೆದಿರ್ತದೆ, ಇನ್ನೊಂದು ಎಲೆ ದಪ್ಪಾಗಿ ಬರುತ್ತದೆ, ಅಥವಾ ಇನ್ನೊಂದು ಕಲರ್ ಬೇರೆ ಇರ್ತದೆ, ಕಾಯಿ ಆದಾಗ ಗೊತ್ತಾಗ್ಬಿಡ್ತದೆ ಒಂದು ದಪ್ಪಗಾಯಿ ಬರ್ತದೆ, ಇನ್ನೊಂದು ಸಣ್ಣಗಾಯಿ ಬರ್ತದೆ, ಇನ್ನೊಂದು ಗುಂಟು. ಇಂಥ ಏನಾದರೂ ಅಲ್ಲಿ ಬೆರಕೆ ಸಸ್ಯಗಳು ಕಂಡು ಬಂದರೆ ಅಂತಹ ಸಸ್ಯಗಳನ್ನ ನಾವು ಪ್ರತಿ ವೀಕ್ಷಣೆ ಸಮಯದಲ್ಲಿ ತೆಗೆದು ಹಾಕೋದ್ರಿಂದ ಏನಾಗುತ್ತೆ, ನಿಮಗೆ ಗುಣಮಟ್ಟದ ಬೀಜ ಅಂದ್ರೆ ಮಿಕ್ಸ್ ಏನ್ ಬರ್ತದಲ್ಲ ನೀವು ಪ್ರಾಬ್ಲಮ್, ಬಹಳಷ್ಟು ಸಮಸ್ಯೆ ಇದೆ ಮೆಣಸಿನಕಾಯಿಯಲ್ಲಿ, ಬಹಳಷ್ಟು ಮಿಕ್ಸ್ ಬರುವಂತಹ ಸಮಸ್ಯೆ ಬಹಳ ಇದೆ, ಇದನ್ನ ನಾವು ತಡೆಗಟ್ಟಬಹುದು. ಆಮೇಲೆ ನಾವೇನ್ ಮಾಡ್ತೀವಿ, ಪ್ರತಿ ಹಂತದಲ್ಲಿನೂ ಯಾಕೆ ನಾವು ಒಂದು ಗುಣಮಟ್ಟದ ಬೀಜ ಮಾಡಿ ರೈತರಿಗೆ ಮಾರಾಟ ಮಾಡ್ತೀವಿ ಅಂತಂದ್ರೆ ಪ್ರತಿ ಹಂತದಲ್ಲಿಯೂ ಕ್ಷೇತ್ರ ಪರಿವೀಕ್ಷಣೆ ಮಾಡಿ ಈ ತರ ಬೆರಕೆ ಇರುವಂತಹ ಸಸ್ಯಗಳನ್ನ ನಾವು ತೆಗೆದು ಹಾಕಿಬಿಟ್ಟು ಓನ್ಲಿ ಗುಣಮಟ್ಟದ ಕಾಯಿಗಳನ್ನ ಮತ್ತೆ ಅತ್ತನೇ ನಾವು ಕೊಯ್ಲು ಮಾಡ್ತೀವಿ. ಆ ತಂದಂತ ಕಾಯಿಗಳನ್ನ ಇಲ್ಲಿ ಮತ್ತೆ ಏನ್ ಮಾಡ್ತೀವಿ, ನಾವು ಸಾರ್ಟಿಂಗ್ ಮಾಡ್ತೀವಿ, ಅದನ್ನ ನಾವು ಬೇರ್ಪಡಿಸ್ತೀವಿ. ಓನ್ಲಿ ನಮಗೇನ್ ಬೇಕಾಗಿದೆ ತಳಿದ ಗುಣಧರ್ಮ ಏನಿದೆ ನಮ್ಮ ತಳಿದು ಅಷ್ಟೇ ಕಾಯಿಗಳನ್ನು ತೆಗೆದು, ಉಳಿದು ಬೇರೆ ಏನಾದ್ರೂ ಇದ್ರೆ ಒಂದು ರೋಗಗ್ರಸ್ತ ಕಾಯಿಗಳಿರ್ತವೆ, ಅದರ ಜೊತೆಗೆ ಬೇರೆ ತಳಿ ಕಾಯಿಗಳಿದ್ರೆ ಅಂತವೆಲ್ಲ ತೆಗೆದು ಬಿಟ್ಟು ಅದನ್ನ ವೈಜ್ಞಾನಿಕ ರೀತಿಯಲ್ಲಿ ಬೀಜವನ್ನು ಬೇರ್ಪಡಣೆ ಮಾಡಿ ಅದನ್ನ ವೈಜ್ಞಾನಿಕವಾಗಿ ಸಂಸ್ಕರಿಸಿ ಮತ್ತು ಅದರ ಗುಣಮಟ್ಟವನ್ನು, ಯಾಕಂದ್ರೆ ಬಹಳಷ್ಟು ರೈತರಿಗೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ಬೀಜ ಒಂದು ಉತ್ತಮ ಗುಣಮಟ್ಟ ಅಂದ್ರೆ ಅದಕ್ಕೆ ಹೆಚ್ಚಿನ ಒಂದು ಮೊಳಕೆ ಪ್ರಮಾಣ ಇರಬೇಕಂತ ಹೇಳ್ತೀವಿ. ಅವನ್ನೆಲ್ಲಗಳನ್ನ ಪರೀಕ್ಷೆ ಮಾಡ್ತೀವಿ, ಯಾಕಂದ್ರೆ ಯಾವುದೇ ಬೀಜ ನಮ್ಗೆ ಲೂಸ್ ಬೀಜದವ್ರು ಹಂಗಿಲ್ಲ, ನೀವು ಯಾವ ಕಾಯಿ ಸೆಲೆಕ್ಟ್ ಮಾಡ್ತೀರಿ ತಗೊಂಬಿಟ್ಟು ಅದನ್ನ ಬೇರ್ಪಡಿಸಿ ನಿಮಗೆ ಕೊಟ್ಬಿಡ್ತಾರೆ. ಆ ರೀತಿ ನಮ್ಮಲ್ಲಿ ಆಗೋದಿಲ್ಲ, ಅದನ್ನ ನಾವೇನ್ ಮಾಡ್ತೀವಿ, ಅದನ್ನ ವೈಜ್ಞಾನಿಕವಾಗಿ ಅದನ್ನ ಪರೀಕ್ಷೆ ಮಾಡ್ತೀವಿ, ಅದ್ರ ಮೊಳಕೆ ಪ್ರಮಾಣ ಎಲ್ಲ ಅದು ಪಾಸ್ ಆದಾಗ ಅಂತ ಬೀಜವನ್ನ ಉಪಚಾರ ಮಾಡ್ತೀವಿ. ಯಾಕಂದ್ರೆ ಉಪಚಾರ ಬಹಳ ಇಂಪಾರ್ಟೆಂಟ್, ಉಪಚಾರ ಮಾಡಿ ಅದು ಪ್ಯಾಕ್ ಮಾಡಿ ಮಾರ್ತೀವಿ. ಅದಕ್ಕೆ ನೀವು ಕೂಡ ಈ ಕೆಲವೊಂದು ತಳಿಗಳೇನು ರುದ್ರ, ಕೆಲವೊಂದು ಯಾವ್ದು ಈ ನೇರ ತಳಿಗಳಂತ ಹೇಳ್ತೀವಿ ಅಥವಾ ವರೈಟೀಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ, ಅಂತ ತಳಿಗಳಿದ್ರೆ ನೀವೇ ರೈತರು ಬೀಜೋತ್ಪಾದನೆ ಮಾಡ್ಕೋಬಹುದು. ಆ ಮಾಡ್ಕೊಂಡ್ರೆ ಈ ತರದಂತ ಒಂದು ಏನು ಕ್ರಮಗಳಿದಾವ ಅದನ್ನ ಅಳವಡಿಸಿಕೊಂಡ್ರೆ ಮಾತ್ರ ನೀವು ಗುಣಮಟ್ಟದ ಬೀಜೋತ್ಪಾದನೆ ಮಾಡಿ. ಬಟ್ ಹೈಬ್ರಿಡ್ ತಳಿಗಳಲ್ಲಿ ಹಾಗಾಗೋದಿಲ್ಲ. ನೀವು ಹೈಬ್ರಿಡ್ ತಳಿಗಳಲ್ಲಿ ಏನಾದ್ರೂ ಬೀಜೋತ್ಪಾದನೆ ಮಾಡಿದ್ರೆ ಅಲ್ಲಿ ಎರಡು ಬೇಕಾಗ್ತದೆ, ಒಂದು ಗಂಡು ಒಂದು ಹೆಣ್ಣು ತಳಿಗಳು ಬೇಕಾಗುತ್ತೆ. ಅವು ಎರಡು ಇದ್ದಾಗ ಮಾತ್ರ ನಿಮಗೆ ಹೈಬ್ರಿಡ್ ಬೇಕು. ಮತ್ತೆ ಇನ್ನೊಂದು ಹೇಳ್ತೀನಿ ಲಾಸ್ಟ್ ಕೊನೆಯದು ಸಲಹೆ ಏನಂತಂದ್ರೆ, ನೀವು ಯಾವ್ದಾದ್ರು ಒಂದು ಹೈಬ್ರಿಡ್ ತರ್ತೀರಿ, ಸಿಂಜೆಂಟಾ 204031 ತಂದು ಅದರಿಂದ ಕಾಯಿ ಬೆಳಿತೀರಿ, ಕಾಯಿ ಬೆಳೆದು ಅದರಿಂದ ಬಂದಂತ ಬೀಜವನ್ನು ಮುಂದಿನ ವರ್ಷಕ್ಕೆ ಉಪಯೋಗಿಸಬಾರದು. ಆ ತರ ಉಪಯೋಗಿಸಿದಲ್ಲಿ ಏನಾಗುತ್ತೆ, ನಿಮಗೆ ಒಂದೇ ಸಮನಾದಂತ ಬೆಳೆ ಬರುವುದಿಲ್ಲ, ನಿಮಗೆ ಇಳುವರಿಯಲ್ಲಿ ಬಹಳಷ್ಟು ಹೊಡಿತ ಕೊಡ್ತದೆ, ಅಂದ್ರೆ 50%ಗಿಂತ ಕಡಿಮೆ ಇಳುವರಿ ಬಂದ್ಬಿಡುತ್ತೆ. ಹೈಬ್ರಿಡ್ ಅಲ್ಲಿ ಆ ತರ ಬರ್ಬೇಕು. ಬಟ್ ನಮ್ಮಲ್ಲಿ ನೀವು ಈ ನೇರ ತಳಿಗಳಲ್ಲಿ ವರೈಟಿಯಲ್ಲಿ ರುದ್ರ ಆಗಲಿ ಇನ್ನಿತ್ಯ ಯಾವುದೇ ವರೈಟಿಯಲ್ಲಿ ತಗೊಂಡು ನೀವು ಅದರಿಂದ ಬೀಜವನ್ನು ಉತ್ಪಾದನೆ ಮತ್ತೆ ಮುಂದಿನ ವರ್ಷಕ್ಕೆ ನೀವು ಉಪಯೋಗಿಸಬಹುದು. ಬಟ್ ಈ ಹೈಬ್ರಿಡ್ ಅಲ್ಲಿ ಮಾಡಕ್ ಬರೋದಿಲ್ಲ. ಈ ಕ್ರಮಗಳನ್ನು ಅಳವಡಿಸಿಕೊಂಡಲ್ಲಿ ಉಳಿದಿದ್ದೆಲ್ಲ ಸೇಮ್ ಲಘು ಪೋಷಕಾಂಶ ಗೊಬ್ಬರ ಕಳೆ ನಿರ್ವಹಣೆ ಕೀಟ ರೋಗ ನಿರ್ವಹಣೆ ಏನು ನೀವು ಬೆಳೆ ಉತ್ಪಾದನೆಗೆ ಏನ್ ಮಾಡ್ತೀರಿ ಅದನ್ನೇ ಮಾಡಿದ್ರೆ ಸಾಕು, ನೀವು ಒಂದು ಗುಣಮಟ್ಟದ ಬೀಜೋತ್ಪಾದನೆಯನ್ನ ಪಡಿಬಹುದು. ಇನ್ನೊಂದು ಏನಂತಂದ್ರೆ ಪ್ರತಿ ವರ್ಷ ಮೆಣಸಿನಕಾಯಿ ಬೀಜೋತ್ಪಾದನೆ ಒಂದೇ ಹೊಲದಲ್ಲಿ ಮಾಡಬಾರದು. ಈ ವರ್ಷ ಮಾಡಿದ್ರೆ ಎರಡು ವರ್ಷ ಬಿಟ್ಟು ಮತ್ತೆ ಆ ಹೊಲದಲ್ಲಿ ನೀವು ಮೆಣಸಿನಕಾಯಿ ಬೀಜೋತ್ಪಾದನೆ ಮಾಡ್ಬೇಕಂತ ಹೇಳ್ತೀನಿ. ಇದುವರೆಗೆ ಮೆಣಸಿನಕಾಯಿ ಬೆಳೆಗಳಲ್ಲಿ ಗುಣಮಟ್ಟದ ಬೀಜೋತ್ಪಾದನೆ ಮತ್ತು ಪ್ರಮಾಣೀಕರಣ ಈ ಕುರಿತು ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಬಾಪುರಾಯಗೌಡ ಪಾಟೀಲ್ ಅವರಿಂದ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. जमूरे मेरी चुटकी में क्या? मच्छर उस्ताद. मच्छर काटने से फैलती कौन सी बीमारी? मलेरिया, डेंगू और फाइलेरिया उस्ताद. फाइलेरिया ये कौन सी बीमारी है? हाथी पांव अंडकोश में सूजन उस्ताद, सबको पता है. इसका कोई इलाज? इलाज मुश्किल, बचाव आसान उस्ताद. साल में एक बार दवा खाने से इससे बच सकते उस्ताद. कहाँ मिलेगी दवा? 10 फरवरी को स्वास्थ्य कर्मी घर पर ला कर देंगे, सामने खिलाएंगे. जो नहीं खाएगा उसको रहेगा खतरा. तो जमूरे क्या है समाज को संदेश? फाइलेरिया की दवा है जरूरी. फरवरी 10 याद रखना बस. स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी. सीपी ग्राम्स सेंट्रलाइज्ड पब्लिक ग्रीवेंस एंड मॉनिटरिंग सिस्टम. ಇದು ಪ್ರತಿ ಭಾರತೀಯ ಪ್ರಜೆಯ ಯಾವುದೇ ದೂರಿಗೆ ತ್ವರಿತ ಕಾರ್ಯಾಚರಣೆಯ ಪೋರ್ಟಲ್. ಸಿಪಿ ಗ್ರಾಮ್ಸ್ ಒಂದು ಅತ್ಯಂತ ವಿಶ್ವಾಸಾರ್ಹ ವ್ಯವಸ್ಥೆಯಾಗಿದ್ದು ಪ್ರತಿ ನಾಗರಿಕರನ್ನ ಸಶಕ್ತಗೊಳಿಸುತ್ತದೆ ಮತ್ತು ಇದನ್ನು ಕಾರ್ಯಗತಗೊಳಿಸುವ ಎಲ್ಲಾ ಹಂತಗಳ ಅಧಿಕಾರಿಗಳ ಬದ್ಧತೆ ದೃಢವಾಗಿ ಹೇಳುತ್ತದೆ. ಸಿಪಿ ಗ್ರಾಮ್ಸ್ ಸಂವೇದನಾಶೀಲ, ಪರಿಣಾಮಕಾರಿ ಹಾಗೂ ವಿಶ್ವಾಸಾರ್ಹ. Yeah.